ರೇಟ್ ಏನಿರುತ್ತೋ ಅದನ್ನ ಅವ್ರು ಎತ್ಕೊಂಡು ಹೋಗ್ತಾರೆ. ನಮ್ದು ಹಂಗಲ್ಲ, ನಾವ್ ಹೇಳಿದ ರೇಟ್ಗೆ ಅವ್ರು ಎತ್ಕೊಂಡು ಹೋಗ್ಬೇಕು. ಆ ತರಕ್ಕಾಗಿ ನಾವ್ ಇಷ್ಟಪಡ್ತೀವಿ. ಮಾರ್ಕೆಟ್ ಸಮಸ್ಯೆ ಇಲ್ಲ, ಇಲ್ಲ ನಮ್ಗೇನಂದ್ರೆ ನಾವ್ ಸಾಕಿ ನಾವ್ ಬೆಳೆಸಿತ್ತಲ್ಲ, ನಾವ್ ಹೇಳಿದ ರೇಟ್ಗೆ ಅವ್ರು ತಗೊಂಡು ಹೋಗ್ಬೇಕು. ನೀವು ಇದಕ್ಕೆ ರೇಟ್ ನೀವೇ ಕಟ್ಬೋದು, ನಮ್ ಕೋಳಿಗೆ ಇಷ್ಟ ರೇಟು ಅಂತ. ಅದು ಮೊಟ್ಟೆ ಕೋಳಿ ಮಾಂಸದ ಕೋಳಿ ಏನಂದ್ರೆ ಅವ್ರು ಏನ್ ರೇಟ್ ಹೇಳ್ತಾರೋ ಅವಾಗ ರೈತರು ಕೊಡ್ಬೇಕಾಗುತ್ತೆ. ರೈತರು ಕೊಡ್ಬೇಕಾಗುತ್ತೆ. ಅದು ನಮ್ದಂದ್ರೆ ಮೊಟ್ಟೆ ಕೋಳಿ ಅಂದ್ರೆ ನಾವ್ ಕಟ್ಟಿದ ರೇಟ್ಗೆ ಅವ್ರು ತಗೊಂಡು ಹೋಗ್ಬೇಕು. ಯಾಕಂದ್ರೆ ನಾವ್ ಸಾಕಿ ಬೆಳೆಸಿದ್ವಿ. ಅದು ನೋಡ್ರಿ, ಇದು ಕೋಳಿ ಹಿಂಗ್ ಕೈಯಾಗ ಹಿಡ್ಕೊಳ್ರಿ ಅಂದ್ರೆ ಅವ್ರು ಎತ್ತಿದ್ದಂಗ್ಲೇ ಇದು ಕೊಡ್ಬೋದು ಅಂತಾರೆ. ಅದು ನಾಟಿ ಕೋಳಿ ಸಿಗೋದು ಕಷ್ಟ ಆಗುತ್ತೆ. ಈ ಕೋಳಿ ಏನ್ ಪೇಟೆಗೆ ಹೋದ್ರೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ನಮ್ ಕೋಳಿ ಸಿಗಲ್ಲ. ಅದಕ್ಕಾಗಿ ನಮ್ಮ ಹತ್ರ ಎಷ್ಟು ಜನ ಹುಡುಕೊಂಡು ಬರ್ತಾರ. ಒಂದು ಮೊಟ್ಟೆ ನಾವ್ ಮಾರ್ತಿದ್ವಿ ಅಂದ್ರೆ 25 ರೂಪಾಯಿ 20 ರೂಪಾಯಿ ಒಂದ್ ಮೊಟ್ಟೆ ಮಾರಿದ್ವಿ. ಅದಕ್ಕಾಗಿ ನಮ್ ಇದ್ರ ಮೇಲೆ ಬಹಳ ಆಸಕ್ತಿ ಇತ್ತು. ನಾಟಿ ಕೋಳಿ ಮಾಡ್ಬೇಕಂದ್ರೆ ನಮಗ್ ಬಹಳ ಚೆನ್ನಾಗಿತ್ತು. ಈಗ ನಾಟಿ ಕೋಳಿ ಮಾಡ್ಬೇಕಂದ್ರೆ ಯಾವ ತರ ಶೆಡ್ ನಿರ್ಮಾಣ ಮಾಡ್ಕೊಂಡ್ರೆ ಅದಕ್ಕೆಲ್ಲ ಎಷ್ಟು ಖರ್ಚಾಯ್ತು? ನಾವು ಬಿಳೆ ಕೋಳಿ ಮಾಡ್ಬೇಕಂತ ಶೆಡ್ ದೊಡ್ಡದಾಗ ಮಾಡಿದ್ವಿ. ನಾಟಿ ಕೋಳಿಗೇನ್ ಆ ತರ ಶೆಡ್ ಏನ್ ನಮ್ಗೇನ್ ಬೇಕಾಗಲ್ಲ. ಸಿಂಪಲ್ ಆಗಿ ಶೆಡ್ ಮಾಡ್ಬಿಟ್ಟು ಅದಕ್ಕೇನು ಒಂದ್ ಕರೆಂಟ್ ಬೇಡ, ಒಂದ್ ಬಲ್ಬ್ ಬೇಡ. ಹೊರಗಡೆ ನೀನ್ ಕರೆಂಟ್ ಬಲ್ಬ್ ಹಾಕಬೇಕು. ಒಳಗೇನಿದ್ರು ಅವ್ ಕತ್ಲಾಗ್ತಿದ್ದಂಗ್ಲ ಮನಗಕ್ಕೆ ಒಂದು ರೂಮ್ ಬಿಟ್ಟಂಗ್ ವ್ಯವಸ್ಥೆ ಮಾಡ್ಬಿಡ್ಬೇಕು. ಈ ನಾವು ಈ ಶೆಡ್ಗೆ ಅಂತ ಮಾಡಿದ್ರೆ ಆರಾಮಾಗಿ ಒಂದ್ 50,000 ಮಾಡ್ಕೋಬಹುದು. ನಾವ್ ಮಾಡಿದ್ದು ದೊಡ್ಡ ಅಂದಾಜಿಗೆಲ್ಲ ಅವಕ್ಕೆಲ್ಲ ಒಂದ್ 2 ಲಕ್ಷ ಬೇಕು, 3 ಲಕ್ಷ ಬೇಕು ಬಿಳೆ ಕೋಳಿಗೆ ಶೆಡ್ ಮಾಡ್ಬೇಕಂದ್ರೆ. ಇದಕ್ಕೆ ಶೆಡ್ ಮಾಡ್ಬೇಕಂದ್ರೆ ಅಷ್ಟು ಖರ್ಚು ಬರಲ್ಲ. ಇದಕ್ ಸಿಂಪಲ್ ಆಗಿ ಶೆಡ್ ಮಾಡ್ಕೊಂಡ್ರೆ ನಡೀತೆ. ಏನ್ ಸುತ್ತ ಒಂದಿಷ್ಟು ಮೆಸ್ ಹಾಕ್ಬಿಟ್ರೆ ವರಕ್ ಹೋಗ್ದಂಗೆ ಮ್ಯಾಲ ಒಂದಿಷ್ಟು ಗರಿಗಳ ಹಾಕಿ ಒದಿಸ್ಕೊಂಬಿಟ್ರೆ ನಡೀತೆ. ಕಡಿಮೆ ಖರ್ಚು ಮೇಲೆ ಶೆಡ್ ನಿರ್ಮಾಣ ಮಾಡ್ಕೋಬಹುದು. ಅವಕ್ ಮಾಡಕ್ ಬರಲ್ಲ, ಅವಕ್ಕೇನೆ ಸೋಲಾರ್ ಬೇಕು, ಆಮೇಲೆ ಅವ್ಯಾತೆ ಹತ್ರ ಹೋಗ್ಬೇಕು, ಟಿಂಕರ್ ಅಂತೆ ಟ್ಯಾಂಕರ್ ಅಂತೆ ಅವೆಲ್ಲ ಬಹಳ. ಒಂದ್ ಏನಿಲ್ಲ ಅಂದ್ರು ಒಂದು ಕೋಳಿ ಶೆಡ್ ಮಾಡ್ಬೇಕಂದ್ರೆ ಒಂದ್ 3 ಲಕ್ಷ ದಾಟುತ್ತೆ. ಮೊಟ್ಟೆ ಕೋಳಿ ಮಾಂಸದ ಕೋಳಿ ಸಾಕ್ಬೇಕಂದ್ರೆ ಜಾಸ್ತಿ ಖರ್ಚು ಏನು ಮಾಡ್ದಂಗಲ್ಲ ಅದಕ್ಕೆ ಡಿಮ್ಯಾಂಡ್. 3 ಲಕ್ಷನ ಆಗ್ಬೋದು, ಸಮಯ ಬಂದ್ರೆ 4 ಲಕ್ಷನು ಆಗ್ಬೋದು. ಇದಕ್ಕೆ ಅಷ್ಟು ಖರ್ಚು ಬರಲ್ಲ. ನಮ್ ಬಡ ರೈತರಿಗೆ ಸರಿಯಾಗಿ ಸಮವಾಗಿರುತ್ತೆ ಅಂದ್ರೆ ಜಲ್ದಿ ದುಡ್ಡು ಕಾಣಲ್ಲ. ನಾವು ಈ ಹೊಲ್ದಾಗ ಬೆಳಿಗ್ಗೆ ಹೆಂಗ್ ಕಾಣ್ತೀವೋ 6 ತಿಂಗಳಿಗೂ 3 ತಿಂಗಳಿಗೂ ಹಂಗ ನಾವ್ ದುಡ್ಡು ಕಾಣ್ತಿ. ಆದ್ರೆ ನಮ್ಗೆ ಅದು ಬಹಳ ಖುಷಿಯಾಗಿರುತ್ತೆ. ಇದು ಒಂದ್ಸರಿ ಮಾರ್ಕೆಟ್ ಡೌನ್ ಆಯ್ತಂದ್ರೆ ಅವನಿಗೆ ಒಂದ್ 5-6 ಲಕ್ಷ ಮೇಲ್ ಬರುತ್ತೆ. ಅವ್ನು ಉಳ್ಕೊಂಬದಲ್ಲಿ ಕಷ್ಟ ಆಗುತ್ತೆ. ಏನಿದ್ದಾನಾದ್ರೆ ಸುಧಾರಿಸ್ಕೊಂಡ್ಬಿಡ್ತಾನೆ, ಇಲ್ದಾನ. ಇದ್ರಲ್ಲಿ ನಮ್ಗೇನು ಅನ್ಸಲ್ಲ, ಆರಾಮಾಗಿ ಜೀವನ ಸಾಗಿಸ್ಬೋದು ಅಂತ. ಬಡ ಕುಟುಂಬಕ್ಕೆ ನಾಟಿ ಕೋಳಿ ಅಂತ ಸುಖ ಯಾವ್ದೇ ಇಲ್ಲ. ಈಗ ನಾಟಿ ಕೋಳಿ ಪ್ರಾರಂಭದಲ್ಲಿ ಎಷ್ಟು ಮರಿ ತಂದು ಸಾಕಾಣಿಕೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ? ನಾವು ಒಂದ್ 50 ಮರಿ ತಂದು ಸಾಕಾಣಿಕೆ ಪ್ರಾರಂಭ ಮಾಡಿದ್ವಿ. ಅದ್ರಾಗ 50 ಅಂದ್ರೆ ಒಂದ್ 25 ದೊಡ್ಡದು ಯಾಟೆ ಮೊಟ್ಟೆ ಇಡಂತ ತಾವಂದ್ವಿ. ಈ ಸಣ್ಣವ್ ಮರಿ ತಿನ್ಕಂತ ದೊಡ್ಡವಾಗ್ತಿದ್ವು. ಎಲ್ಲ ಸೇರಿ ಒಂದ್ 100 ಅಂದಾಜಿಗೆ ಬಿಟ್ಟಿದ್ವಿ ಅಷ್ಟೇ ನಾವು. ಅವು 100 ಅಂದಾಜಿಗೆ ಬಿಟ್ರೆ ಆಗ್ಲೇ ಒಂದ್ 250 ಮೇಲೆ ಅಂದಾಜಿಗೆ ಬಂದಿದ್ದು. ಆದ್ರೂ ಅಷ್ಟರಲ್ಲಿ ಗಾಳಿ ಮಳೆ ಬಂದು ಶೆಡ್ಡಿಂಗ್ ಆಯ್ತಲ್ಲ, ಅದ್ರಿಂದಲೇ ನಮಗ್ ಲಾಸ್ ಆಯ್ತು. ಇಲ್ಲಾಂದ್ರೆ ನಮ್ಗೇನು ತೊಂದ್ರೆನೆ ಇರ್ಲಿಲ್ಲ. ಅಂದ್ರೆ ನಮ್ಮಷ್ಟು ಅದನ್ನ ನೋಡಿದ್ರೆ ಅಕ್ಕಪಕ್ಕದವರೆಲ್ಲ ಇದು ಮಾಡ್ಬೇಕನ್ನ ಆಸೆ ಬಹಳ. ಇಲ್ಲಿ ದಡ್ಡೇರಿಂದ ಒಂದ್ ಆಫೀಸರ್ ಬಂದು ನಾನ್ ಇದೇ ತರ ಮಾಡ್ತೀನಿ ಬಿಳೆ ಕೋಳಿ ಮಾಡಲ್ಲ ಅಂತ ಕೇಳ್ಕೊಂಡೆ ಹೋಗಿದ್ದ. ಹಂಗೆ ಬಹಳ ಒಳ್ಳೆ ಕೆಲ್ಸ, ಅದ್ರಷ್ಟು ಒಳ್ಳೆ ಕೆಲ್ಸ ಯಾವ್ದು ಇಲ್ಲ. ಏನ್ ಬಹಳ ಬಹಳ ದುಡ್ಡು ಮಾಡಿ ಬಾಸ್ಬೇಕನ್ನೋರಿಗೆ ಮಾತ್ರ ಬಿಳೆ ಕೋಳಿ. ಈಗ ಪ್ರಾರಂಭದಲ್ಲಿ 50 ಕೋಳಿ ತಂದು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಎಲ್ಲಿಂದ ತಾಂಬಂದ್ರಿ ಕೋಳಿ, ಏನ್ ರೇಟ್ ಕೊಡ್ತಾಂಬಂದ್ರಿ? ನಮ್ ಮಗನೇ ಹಳ್ಳಿ ಹಳ್ಳಿಗೂ ಹೋಗ್ಬಿಟ್ಟು ಅಲ್ಲಿ ಒಂದು ಪರಿಚಯದ ಮೇಲೆ ಒಂದೊಂದು ಕೋಳಿ 250 300 ಒಂದುಂಜ ತಂದಿದ್ದ 1,000 ರೂಪಾಯಿ. ಇಲ್ಲಿ ಇನ್ನ ಐತ ಅವಂಜ ಒಂದೈತ್ ನಮ್ ತಗ. ಇನ್ನ ಒಂದುಂಜ ತಂದಿದ್ದ 800 ರೂಪಾಯಿ. ಯಾರೇ ಬಂದ್ರು ಮೇನ್ ಅವೆರಡು ಉಂಜ ನೋಡಾರ ನಮ್ ಶೆಡ್ನಾಗ. ಆ ಉಂಜ ನೋಡಿ ಹಂಗದೇ ಉಂಜಗಳು ಕೊಡ್ತೀರ ಅನ್ನೋರು. ನಾವ್ ತಂದಿರೋದು ಅದಕ್ಕಾಗಿ ನಾವ್ ಕೊಡಕ್ ಆಗಲ್ಲ. 1,500 ಕೇಳಿದ್ರು ನಾವ್ ಕೊಡ್ಲಿಲ್ಲ. ಹಂಗೆ ಅವಕ್ಕೆ ಬಹಳ ಡಿಮ್ಯಾಂಡ್ ಇರುತ್ತೆ. ಅಂದ್ರೆ ಅವನ್ ಹುಡುಕೊಂಡು ಬರೋಂತ ಜನ ನೋಡಕಾದ್ರೂ ನಮ್ಗೆ ಆಸೆ ಆಗುತ್ತೆ. ಹಂಗಿರುತ್ತೆ. ಪ್ರತಿ ದಿವಸ ಏನೇನ್ ಕೆಲಸ ಇರುತ್ತೆ ಶೆಡ್ ಒಳಗಡೆ? ಏನಿರಲ್ಲ. ಬೆಳಿಗ್ಗೆ ಎದ್ದೇಳ್ತೀವ, ಎದ್ದರು ಮೊದ್ಲು ಕಸ ಗುಡಿಸ್ಬಿಡೋದು, ಒಂದ್ ಸ್ವಲ್ಪ ನೀರ್ ಹಾಕೋದು, ಧೂಳೆಲ್ಲ ಹೋಗುತ್ತಂತ. ನೀರ್ ಹಾಕಿ ಮತ್ತೆ ಸ್ವಲ್ಪ ತತ್ಲೆ ಗಿತ್ಲಗ ಅವ್ ತಿರ್ಗಾಡ್ತಿದ್ದಂಗ್ಲೆ ಕಾಳು ಹಾಕ್ಬಿಟ್ರೆ ಅವ್ ಪಾಡಿಗೆ ಅವ್ ತಿಂದ್ಬಿಡ್ತಾವ. ತಿಂದು ತಿರ್ಗ ಮತ್ತೆ ನೀರ್ ಹಾಕಿದ್ರೆ ಕುಡ್ದು ಅವ್ ಪಾಡಿಗೆ ಅವ್ ಆಡ್ತಾ ಇರ್ತಾವ. ನಾವೇನ್ ತಲೆ ಕೆಡಿಸ್ಕೊಳಲ್ಲ ಅವಕ್ಕೆ. ಆಮೇಲೆ 12 ಗಂಟೆ ಸಮಕ್ಕೆ ಒಂದ್ಸರಿ ಕಾಳು ಚೆಲ್ಲದು, ಆಮೇಲೆ ಮತ್ತೆ ನೀರ್ ಹಾಕೋದು. ಅವಾಗ ಕುಡ್ದಂಗೆ ಆಡ್ತಿರ್ತಾವ. 4 ಗಂಟೆ ಆಗ್ತಿದ್ದಂಗ್ಲೆ ಒಂದ್ ಸ್ವಲ್ಪ ಹೊತ್ತು ಹೊರಕ್ ಬಿಡೋದು. ಹೊರಗೆಲ್ಲ ಅಲ್ಲ ಇಸ್ರಾಮಾಗಿರುತ್ತಲ್ಲ, ಅವಾಗ ನಾವ್ ಅತ್ಲಗಿತ್ಲಂಗ್ ನಾಯಿ ನರಿ ಬರ್ತಾವ ಅಂತ ನೋಡ್ಕೊಂಡಿದ್ದು. ಆಗ್ಲೇ ಅವು ಕ್ರೂಢಿ ಆಗಿರುತ್ತೆ. ಅದು ಶೆಡ್ಡಿನ ಬಾಗಿಲು ತೆಗೆದಿರ್ತೀವಲ್ಲ, ಸೀದ ಒಳಕ್ ಹೋಗೋ ಒಳಗೆ ಹೊರಗಿರೋ ಹೊರಗೆ ಆಡ್ಬಿಡ್ತು, ಒಳಕ್ ಹೋಗ್ಬಿಡ್ತು. ಮೂರ್ ಟೈಮ್ ನಾವು ಕಾಳು ಹಾಕ್ತಿದ್ವಿ. ಅಂದ್ರೆ ನಾವ್ ಈ ಮಾಂಸದ ಕೋಳಿಗೆ ಮಾಡ್ದಂಗೆ ಪ್ರತ್ಯೇಕವಾಗಿ ನೀರ್ ಕುಡಿಸದಂತದ್ದು ಒಂದ್ ಡಬ್ಬಿ, ಕೆಳಗಡೆ ತೌಡ್ ಹಾಕೋದು, ಬೇರೆ ಬೇರೆ ಫುಡ್ ಎಲ್ಲ ತಗೊಂಬಂದು ಫುಡ್ ಫ್ಯಾಕ್ಟರಿ ಇಂದ ತಂದು ಫುಡ್ ಕೊಡೋದು, ಯಾವ್ದೇ ಖರ್ಚಿನ ಕೆಲಸ ಇರಲ್ಲ. ಇಲ್ಲ ಇಲ್ಲ, ಅದಕ್ಕೇನ್ ಖರ್ಚಿಂದಿರಲ್ಲ. ಏನನ್ನ ಮರಿಗಳು ಒಂದ್ ಸ್ವಲ್ಪ ಮೇವ್ ತಿಂದಿದ್ರೆ ಮೆಡಿಕಲ್ ಸ್ಟೋರ್ ಆಗಿ ಹೋಗಿ ಕೇಳಿದ್ರೆ ಮಾತ್ರೆ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ. ಅವನ್ ತಂದು ನೀರೊಳಗೆ ನಾವ್ ಹಾಕ್ಬಿಟ್ರೆ, ಒಂದು ಇದು ಮಾಡಿರ್ತೀವ ನೀರಾಗ ಬೆರೆಸಿ ಹಾಕ್ಬಿಟ್ರೆ, ಅವ್ ಪಾಡಿಗೆ ಅವೆಲ್ಲ ಕುಡ್ಕೊಂಡು ಹೋಗ್ತಾವ. ಚೆನ್ನಾಗಿರೋದು ಚೆನ್ನಾಗಿಲ್ದಿರ್ತಿ ಎಲ್ಲ ಚೆನ್ನಾಗಾಗ್ಬಿಡ್ತಾವ. ಹಂಗಾಗಿ ಅವಕ್ಕೇನು ಖರ್ಚುನು ಇರಲ್ಲ. ಅಂದ್ರೆ ಜಲ್ದಿ ದುಡ್ಡು ನೋಡಲ್ಲ ಅನ್ನೋದನ್ನು ಇದಾಗುತ್ತೆ ಅಷ್ಟೇ ಹೊರತಾಗಿ ಅದ್ರಷ್ಟು ಅನುಕೂಲವಾದ ಕೆಲಸ ಯಾವ್ದಿಲ್ಲ ಮಾಡ್ಬೇಕಂದ್ರೆ ರೈತ. ಆದ್ರೆ ಈಗೇನಂದ್ರೆ ತಿಂಗಳಿಗೆ ಅದು ದುಡ್ಡು ನೋಡ್ತೀವಲ್ಲ, ದುಡ್ಡು ಬರುತ್ತೆ ಅನ್ನೋದು ಆಸೆ. ಆದ್ರೆ ಅದ್ರ ಖರ್ಚುನು ಅಷ್ಟಿರುತ್ತೆ. ಅದಕ್ಕೇನು ಒಂದ್ ಸ್ವಲ್ಪ ಲಾಸ್ ಆಯ್ತಂದ್ರೆ ಅವನೇನ್ ಎದ್ದು ತಿರುಗಾಡಕ್ಕು ಆಗಲ್ಲ. ಅಂದ್ರೆ ನಾಟಿ ಕೋಳಿದ್ದೆ ನಮಗೆ ಬಹಳ ಒಳ್ಳೆ ಕೆಲಸ ಅನ್ಸುತ್ತೆ. ಈ ನಾಟಿ ಕೋಳಿಗೆ ಆಹಾರ ಅಂದ್ರೆ ಏನೇನ್ ಕಾಳುಗಳು ಕೊಡ್ತೀರ? ಮೆಕ್ಕೆಜೋಳ, ಸಜ್ಜೆ, ಆಮೇಲೆ ಸಣ್ಣ ಮರಿಗೆ ಅಕ್ಕಿ ನುಚ್ಚು, ಆಮೇಲೆ ಇನ್ನಾದ್ರೂ ಯಾವ ತರದ ಕಾಳು ಹಾಕಿದ್ರೆ ಅದು ತಿಂದು ಆಡ್ಬಿಡುತ್ತೆ. ಈ ಮನೆಗಳಿಗೆ ಯಾವನ್ನ ಕಾಳು ಕಡಿ ಮಾಡಿರ್ತಾರ ಅವನ್ನೆಲ್ಲ ಕೊಡ್ತಿದ್ರು ನಮ್ ಜಡ್ಡಿಗೆ, ಅವನ್ನೆಲ್ಲ ತಗೊಂಡೋಗಿ ಹಾಕಿದ್ರು ತಿಂತಾವ. ಅವೇ ನಿಂತದಂತ ಕೇಳಲ್ಲ. ಅಂದ್ರೆ ಬಹಳ ಆರಾಮ್ ಕೆಲ್ಸ ಬಿಡು. ಅದೇನ್ ಅವಕ್ ನೀರ್ ಆಗ್ಲಲ್ಲ ಒಯ್ಬೇಕು, ತಿನ್ಬೇಕು, ಅವ್ನ ತಿನ್ನಿಸ್ಬೇಕು ಅನ್ನೋ ಕೆಲ್ಸ ನಮ್ಗೇನಿರಲ್ಲ. ಸುಮ್ನೆ ಅತ್ಲಗ್ ಹಿಂಗ್ ಚೆಲ್ಲ ಆಡೋದು, ನೀರ್ ಹಾಕಿ ಹೋಗ್ಬಿಡೋದು, ಹೊರ ಕುತ್ಕೊಳ್ಳೋದು, ಅಷ್ಟೇ ನಮ್ ಕೆಲ್ಸ. ಈಗ ನಾಟಿ ಕೋಳಿಗಳಿಗೆ ಏನೇನ್ ರೋಗ ಬರುತ್ತೆ? ಅವಕ್ಕೆ ಅದೇ ಕುಕ್ಕುಲ್ ರೋಗ ಅಂತ ಅದೊಂದ್ ಮಾತ್ರ ಬರುತ್ತೆ, ದೊಮ್ಮೆ ರೋಗ ಅಂತ ಬರುತ್ತೆ. ಅವೆರಡು ಬಿಟ್ರೆ ಯಾವ ಕಾಯಿಲೆ ಇಲ್ಲ ಅವಕ್ಕೆ. ಆ ದೊಮ್ಮೆ ರೋಗ ಅಂತ ಬರೋದಕ್ಕಿನ್ನ ಸ್ಟಾರ್ಟ್ ಆಗ್ತಿದ್ದಂಗ್ಲೆ ಮೆಡಿಕಲ್ ಸ್ಟೋರ್ಗೆ ಹೋಗಿ ಕೇಳ್ಬಿಟ್ರೆ ಅವ್ರು ಕೊಡ್ತಾರೆ ಅದಕ್ಕೆ ಸರಿಯಾದ ಮಾತ್ರೆ ಟಾನಿಕ್. ಅವ್ನ ಹಾಕ್ಬಿಟ್ರೆ ಅವ್ ಒಂದು ಹೋಗಾಗಲ್ಲ. ನಮ್ಗಂಗೆ ಬರ್ತಿರ್ಲಿಲ್ಲ. ನಾನ್ ಹಂಗೆ ಒಂದ್ ಮರಿ ಯಾಕೆ ಹಿಂಗ್ ತೂಗ್ಬಿಡಿಸ್ತವೆಲ್ಲ ಅಂತ ಅಂದೆ. ಅವಾಗ ನಮ್ಮ ಹುಡ್ಗ ಹೋಗಿ ಅಲ್ಲಿ ಸ್ಟೋರ್ನ ಕೇಳಿದ್ನಂತ, ಅವ್ ಮಾತ್ರ ಗುಳಿಗೆ ಕೊಟ್ರು, ಅಲ್ಲಿಗೆ ಸರಿ ಹೋಗ್ಬಿಟ್ರು. ಯಾವ ನಮ್ಗೆ ಓಕೆ ಆಗ್ಲಿಲ್ಲ, ಮರಿಗಳಾಗ್ಲಿ, ಒಂದ್ ಆಟೆ ಆಗ್ಲಿ, ದೊಡ್ಡವಾಗ್ಲಿ, ಏನಾಗ್ಲಿಲ್ಲ ನೋಡ್ ನಮ್ಗೆ, ಅಷ್ಟು ಚೆನ್ನಾಗ್ ಬಂದ್ವು. ಇದ್ರಲ್ಲಿ ಮೊಟ್ಟೆ ಕೊಡ್ತಾವ? ಪ್ರತಿ ದಿವಸ ಒಂದ್ ಮೊಟ್ಟೆ ಕೊಡ್ತಾವ? ಇಪ್ಪತ್ತೊಂದ್ ದಿನ ಒಂದೊಂದ್ ಕೋಳಿ ಕೊಡುತ್ತೆ, ಒಂದೊಂದ್ ಕೋಳಿ 15 ದಿನ ಕೊಡುತ್ತೆ, ಒಂದೊಂದ್ ಕೋಳಿ 12 ದಿನನೇ ಕೊಡುತ್ತೆ. ಹಿಂಗೆ 12 ದಿನ ಕೊಟ್ಟಿದ್ದು ಅದು ಜಲ್ದಿ ಮರಿ ಮಾಡಿ ಜಲ್ದಿ ಬಿಟ್ಟು ತಿರುಗ ಮತ್ತೆ ಹಂಗೆ ಮೊಟ್ಟೆಗೆ ಬಂದ್ಬಿಡುತ್ತೆ. ಹಂಗೆ ಅವಕ್ಕೆ ಒಂದ್ ಕೋಳಿ ಜಾಸ್ತಿ ಮೊಟ್ಟೆ ಇಕ್ಕಿ ಮರಿ ಮಾಡೋದು ಅದು ಬಹಳ ದಿನ ಆಡಿಸ್ಕೊಂಡು ಅದು ಒಂದ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ಹಿಂಗೆ ಅವು ಮೊಟ್ಟೆಗಳು ಏನ್ ಹಿಂದೆ ಒಂದ್ 6 ತಿಂಗಳು ಆಗ್ತಿದ್ದಂಗ್ಲೆ ಮೊಟ್ಟೆಗೆ ಬಂದ್ಬಿಡ್ತಾವೆ. ಈ ಮೊಟ್ಟೆ ಎಲ್ಲ ಮಾರಾಟ ಮಾಡ್ತಾರ ಅಥವಾ ನೀವೇ ಮರಿಗಳು ಮಾರಾಟಕ್ಕೆ ಉಪಯೋಗಿಸ್ತೀರ? ನಾವೆಲ್ಲ ಮೊಟ್ಟೆ ಎಲ್ಲ ಇದಕ್ಕೆ ಆಗ್ತಿದ್ದು, ಏನೋ ಹಿಂಗ್ ಕೆಲವೊಂದ್ಸರಿ ಅವಕ್ಕೆ ಬೇಕು ಅಂದ್ರೆ ಮಾತ್ರ ಕೊಡ್ತಿದ್ವಿ ಅಷ್ಟೇ. ನಾವ್ ಯಾರು ಡೈಲಿ ಕುಡಿಯರ್ ಕುಡಿಯರ್ ಕೊಡ್ತಿದ್ದಿಲ್ಲ. ಅವ್ ಮರಿ ಮಾಡಿಸ್ಬೇಕನ್ನ ಆಸೆ ಅಲ್ಲ, ಮೊಟ್ಟೆ ಕೊಟ್ರೆ ನಮ್ಗೇನ್ ಲಾಭ ಸಿಗಲ್ಲ ಅಂತ ಕೊಡ್ತಿದ್ದಿಲ್ಲ. ಜಾಸ್ತಿ ಆದಾಗ ಮೊಟ್ಟೆಗಳು ಮಾರ್ತಿದ್ವಿ. ಈಗ ಈ ಮರಿ ಇದ್ರಿಂದನೇ ಮಾಡ್ಕೊಂಡ್ರೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಈಗ ನಾವ್ ಈ ಮಾಂಸದ ಕೋಳಿ ಸಾಕಾಣಿಕೆ ಮಾಡೋರು ಒಂದ್ ಮರಿನೇ 35-40 ರೂಪಾಯಿ ಕೊಟ್ಟು ಮರಿನ ಕೊಂಡ್ಕೊಂಡ್ಬರ್ತಾರೆ. ಅಂತದ್ರಲ್ಲಿ ನೀವು ಈ ಮೊಟ್ಟೆಯಿಂದಾನೇ ಮರಿ ಉತ್ಪಾದನೆ ಮಾಡ್ಕೋಬಹುದು. ಒಂದು ಸರಿಯಾಗಿ ಎಬ್ಬರಿಸ್ತಾವಂದ್ರೆ ಒಂದ್ ಆಟೆ 20-25 ಮರಿವರೆಗೂ ಓಡಿಸುತ್ತೆ. ಒಂದೊಂದ್ ಆಟೆ 2 ಓಡಿಸುತ್ತೆ, ಒಂದೊಂದ್ ಆಟೆ 3 ಓಡಿಸುತ್ತೆ. ಹಿಂಗೆ ಅದು ತಳಿ ಮೇಲೆ ಹೋಗುತ್ತೆ. ಒಂದು ತಳಿ ನೋಡ್ಕೊಂಡ್ಬಿಟ್ರೆ ನಾವು ಈ ತಳಿನ ಇಟ್ಕೊಂಡ್ಬಿಟ್ರೆ ಇದು ಯಾವಾಗ್ಲೂ ನಮ್ಗೆ ಇದ್ರ ಬೇಕು ಅನ್ನಂಗೆ ನಮ್ಗಾಗ್ಲೇ ಅರ್ಥ ಆಗ್ಬಿಡುತ್ತೆ. ಅದು ಚೆನ್ನಾಗಿ ಮೊಟ್ಟೆ ಹಾಕುತ್ತೆ. ಇದು ಮರಿನೂ ಒಂದೊಂದ್ ಆಟೆ ಮರಿನೂ ಚೆನ್ನಾಗಿ ಸಾಕ್ತಾವ. ಯಾರನ್ನ ಯಾತನ ಅಕ್ಕಪಕ್ಕ ಬಂತು ಅಂದ್ರೆ ಹತ್ರಕ್ ಬಿಟ್ಕೊಳಲ್ಲ, ಅಷ್ಟ್ರ ಮಟ್ಟಿಗೆ ಸಾಕಿರ್ತ. ಈಗ ಇದು ಮಾರಾಟ ಮಾಡ್ಬೇಕಂದ್ರೆ ಎಷ್ಟು ತಿಂಗಳು ಕಾಪಾಡ್ಬೇಕಾಗತ್ತಮ್ಮ ಇವನ್ನ? ಅವನ್ನ ಒಂದು 8 ತಿಂಗಳು ಕಾಪಾಡ್ಬೇಕು. 8 ತಿಂಗಳು? ಯಾಕಂದ್ರೆ ಚೆನ್ನಾಗಿ ದುಡ್ಡು ಮಾಡ್ಬೇಕಂದ್ರೆ 8 ತಿಂಗಳು ಕಾಪಾಡ್ಬೇಕು. 8 ತಿಂಗಳು ಕಾಪಾಡಿದ್ರೆ ಎಷ್ಟು ಕೆಜಿ ವರೆಗೆ ತೂಕ ಬರುತ್ತೆ? ಅದು 8 ತಿಂಗಳು ಕಾಪಾಡಿದ್ರೆ 1 ಕೆಜಿ ಚೆನ್ನಾಗಿ ಮೇಯ್ದ್ರೆ 1 ಕೆಜಿ, 1.5 ಕೆಜಿ, 2 ಕೆಜಿ ವರೆಗೂ ಬರುತ್ತೆ. 2 ಕೆಜಿ ಅಂದ್ರೆ 1 ಕೆಜಿ ಏನ್ ರೇಟ್ಗೆ ಮಾರಾಟ ಮಾಡ್ಲಿಕ್ಕೆ ಆಗುತ್ತೆ? ಅವರು ಮಾರ್ಕೆಟ್ 350-300 ಅಂತ ಹೇಳ್ತಾರೆ. ನಾವ್ ಮಾರ್ಕೆಟ್ ಲೆಕ್ಕ ಹೇಳಲ್ಲ. ನಾವ್ ಕೋಳಿ ಎತ್ತಿ ನಮ್ ಕೋಳಿ ನಾವ್ ಸಾಕಿರೋದು, ನೀವು ಇಷ್ಟು ತಗೊಂಡ್ರೆ ತಗೊಂಡ್ರಿ, ಬಿಟ್ರಿ ಬಿಡ್ರಿ ಅಂತ. ನಾವು 2 ಕೆಜಿ ಮ್ಯಾಲ ಇದ್ರೆ ಒಂದು 700-800 ಬರೋವರೆಗೂ ನಾವು ಕೋಳಿ ಕೊಡ್ತೀವಿ. ಎಲ್ಲನ್ನ ಹಿಂಗ್ ಬಲಂತ ಮಾಡಿದ್ರೆ ಯಾರಿಗನ್ನ ಕೊಟ್ರೆ 2 ಕೆಜಿ ಮ್ಯಾಲ ಆಯ್ತಂದ್ರೆ ಅದು ಏನಂದ್ರೆ ನನಗೆ ಒಂದ್ 800-700 ರೂಪಾಯಿ ಕೈಯಕ್ ಬರ್ಬೇಕು. ಅಲ್ಲಿವರೆಗೂ ಕೊಡ್ತಿದ್ದಿಲ್ಲ, ಹಂಗೆ ತಗೊಂಡೋಗಾರ. ಅಷ್ಟು ರೇಟ್ ಕೊಟ್ಟು ತಗೊಂಡೋಗಾರ? ತಗೊಂಡೋಗಾರ. ಅದಕ್ಕೆ ಕಾದ್ಕೊಂಡು ಬರೋರು, ಕೊಡ್ರಿ ನಾಟಿ ಕೋಳಿ ಬೇಕು, ಕೊಡ್ರಿ ನಾಟಿ ಕೋಳಿ ಬೇಕಂತ. ನಾವಿನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ಕೊಡಕ್ ನಾವು ಹಿಂಜರಿತಿದ್ವಿ ಅಷ್ಟೇ. ಮನಾರ ಕೇಳ್ತಿದ್ರು ಕೋಳಿಗೇನ, ಕೊಡ್ತಿದ್ದಿಲ್ಲ ನಾವು. ನಾವಿನ್ನ ದೊಡ್ಡದ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಏನೋ ನುಂಜ ಪಂಜ ಇದ್ರೆ ಕೊಡ್ತಿದ್ದೆ. ಅದು ಕೆಜಿ ಇದ್ರೆ 350-400, 1.5 ಕೆಜಿ ಇದ್ರೆ 500, ಹಿಂಗ್ ಮಾರ್ತಿದ್ವಿ. ಎಲ್ಲಿಂದ ಬಂದೆಲ್ಲ ಕೊಂಡ್ಕೊಂಡು ಹೋಗಾರು ರೈತರು? ಮಾಂಪುರ ಮತ್ತೆ ಚಳ್ಳಕೆರೆಯವರು, ಚಳ್ಳಕೆರೆಯವರು ಒಂದ್ ಎರಡ್ ಮೂರ್ ಸಾರಿ ಬಂತು ಕಾಟಪ್ನಾಟ ತಗೊಂಡೋಗರು. ಆಮೇಲೆ ಹಿಂಗ್ ನಮ್ಮ ಮಟ್ಟಿಗಳವ್ರು ಯಾರ ನೆನಕನ್ನ ಬೇಕಂದ್ರೆ ಹಿಂಗ್ ಬರೋರ್ ಮಸ್ತ ಬರೋರು. ಈ ನಮ್ಗಿನ್ನ ಮಾರಾಟ ಮಾಡಕ್ಕೆ ಇನ್ನ ಜೋರ್ ಇರ್ಲಿಲ್ಲ, ಇಲ್ಲಾಂದ್ರೆ ಅವಕ್ಕೆ ಯಾವಾಗ್ಲೂ ವ್ಯಾಪಾರನೇ ಇರ್ತಿತ್ತು. ಡೇಲಿ ಮಾರಿದ್ರು ನಾವು ಮೂರು ನಾಲ್ಕು ಕೋಳಿ ಹೋಗವ್, ಇನ್ನ ಮಾರಂಗಿರ್ಲಿಲ್ಲ ನೋಡು, ಅದಕ್ಕಾಗಿ ನಿಂತಿತ್ತು ಅಷ್ಟೇ. ವರ್ಷದಲ್ಲಿ ಒಂದ್ ಎರಡು ಬೀಡು ಸಾಕಿ ಮಾರಾಟ ಮಾಡಬಹುದು? ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಎರಡು ಬೀಡು ಮಾಡ್ಬೋದು, ಮರಿ ಇಂದ ಮರಿ ಬಂದ್ಬಿಟ್ರೆ ಮೂರ್ ಬೀಡುನು ಕಳಿಸ್ಬೋದು. ಈ ದೊಡ್ಡವನ್ ಕಳಿಸ್ಬೋದು, ಈ ಕಡೆ ಮಟ್ಟಿಗೆ ಬರ್ತಾವ. ಹಂಗೆ ಮಾಡ್ಬೇಕನ್ನ ಖುಷಿ ಎಂಬಲ ಇದ್ರೆ ಇವಾಗ ಈ ದೊಡ್ಡದ ಮರಿ ಆಗ್ಲೇ ಮೊಟ್ಟೆ ಆಗ್ತಿರುತ್ತೆ, ಅದನ್ನ ಮರಿ ಮಾಡಿಸ್ತಂತ ಇದನ್ನ ದೊಡ್ಡ ಕೊಟ್ರು ನಮಗ್ ದುಡ್ಡು ಆಗ್ತಿರ್ತ. ಮಾಡ್ಬೋದು, ಮೂರ್ ಬೀಡಂತ ಆರಾಮಾಗಿ ಮಾಡ್ಬೋದು. ಈ ನಾಟಿ ಕೋಳಿ ಸಾಕಾಣಿಕೆ ಇಷ್ಟೊಂದು ಲಾಭದಾಯಕ ಐತೆ ಅಂತ ಹೇಳಿದ್ರೆ, ಒಂದು ಈ ಲಾಸ್ ಆಯ್ತು ಅಂತಂದ್ರೆ ಈಗ ಏನ್ ತೊಂದ್ರೆ ಆಗಿ ಲಾಸ್ ಆಯ್ತು ನಿಮ್ಗೆ? ನಮ್ಗೆ ಗಾಳಿ ಮಳೆ ಬಂದು ಶೆಡ್ ಬಿತ್ತು, ಶೆಡ್ ಬಿದ್ದ್ಮೇಲೆ ಒಬ್ಬ ಮನುಷ್ಯನ ಅದ್ರಲ್ಲೋ ಒಂದು ಕೋಳಿ ಚೆನ್ನಾಗಿದ್ದು, ಒಂದು ಕೋಳಿನೂ ಸತ್ತಿಲ್ಲ. ಅದೇನಾಯ್ತು ಅನ್ನೋದು, ರಾತ್ರಿಯಿಂದ ಮನೆಗ್ ಬಂದ್ವಿ ನಾವು, ಅಲ್ಲಡವಾಗಿರ್ಲಾರ್ದ ಬೆಳಗ್ಗೆ ಹೋಗಷ್ಟೈತಿಗೆ ಒಂದು ಕೋಳಿನೂ ಇರ್ಲಿಲ್ಲ. ಬಹಳ ಲಾಸ್ ಆಯ್ತು, ಬಹಳ ಲಾಸ್ ಆಯ್ತು ನೋಡಿ. ಇದುವಲ್ಲ ಇದುವಲ್ಲ, ನಾವ್ ಹಿಂಗೆ ಮೇಯಿಸ್ತಿದ್ವ, ಇತ್ಲಾಗ ಹೋಗ್ತಿದ್ವಿ ಇತ್ಲಾಗ ಹೋಗ್ತಿದ್ವಿ. ಅದು ಆ ಟೈಮ್ನಾಗ ಅಷ್ಟು ಕೋಳಿಗೆ ಈ ಹೊಲ್ದಾಗ ಒಂದು ಹೋಗಿಲ್ಲ, ಈ ಹೊಲ್ದಾಗ ಇದಾವ ಅಂದ್ರೆ ಅದು ಅದೇವ್ರಿಗೆ ಗೊತ್ತು. ಹಂಗಾಯ್ತು, ಅದು ಏನು ಒಂದ್ ರೂಪಾಯಿನು ವಾಪಸ್ ಬರ್ಲಿಲ್ಲ. ಬರ್ಲಿಲ್ಲ, ಬಹಳ ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು ನಿಮ್ಗೆ? ನಮ್ಗೆ ಹೆಚ್ಚಕಮ್ಮ ಒಂದ್ 3 ಲಕ್ಷದ ಮೇಲ್ ಆಯ್ತು. ಅವಾಗ ಶೆಡ್ಡಿಂದು ಮತ್ತೆ ಕೋಳಿದು ನಾವೆಲ್ಲ ಒಂದ್ 6 ತಿಂಗಳು ಒದ್ದಾಡಿದ್ದು, ಒಂದ್ 3 ಲಕ್ಷ ಲಾಸ್ ಆಯ್ತು ನಮ್ಗೆ. ಇನ್ನು ಉತ್ಸಾಹ ಕಡಿಮೆ ಆಗಿಲ್ಲ, ಮುಂದೆ ಏನಾದ್ರು ಮಾಡ್ಬೇಕು? ನಮ್ಗಿರ ಕೆಟ್ಟಿದ್ವಿ ಅಂತ ನಾವ್ ಇದ್ ಮಾಡ್ತಿಲ್ಲ, ಇದನ್ ಮಾಡ್ಬೇಕನ್ನೋ ಉತ್ಸಾಹ ಮಗನಿಗಿನ್ನ ಜಾಸ್ತಿ ನನಗೈತೆ. ಯಾಕಂದ್ರೆ ಅದನ್ನ ಮಾಡ್ತಿದ್ನಲ್ಲ, ನನಗೆ ಅಷ್ಟು ಖುಷಿ ಇತ್ತು. ನನ್ಗೇನು ಯಾ ಮಕ್ಳು ಬೇಡ, ಯಾ ಮರಿ ಬೇಡ, ಅವನ್ ಜೊತೆಗಿದ್ರು ನನಗೆ ಅದೇ ಸಾಕು ಅನ್ನಂಗಾಗಿತ್ತು. ಅಯ್ಯೋ ಬಂದಾಗ ಒಂದ್ ದೋಸ್ತಿನ ಮನೆ ಕೇಳ್ರಿ, ಆ ಕೋಳಿನೇ ನನ್ ಸುತ್ತ ಬಂದದವ ಅನ್ನಂಗಾಗತ್ತೆ. ನಾನು ಇನ್ನ ಎಲ್ಲಿಗನ್ ಚಳಕೆರ್ಗ ಹೋಗಿ ಎಲ್ಲನ್ನ ಮೆಕ್ಕೆಜೋಳ ಇಲ್ದ ಕಡಿಮೆ ಬಿದ್ರೆ ಬರೋಷ್ಟೊತ್ತಿಗೆ ಇನ್ನ ನಮ್ ಬಂದ್ರೆ ಸಾಕ ಹಂಗೆ ಶೆಡ್ನಾಗ ಹಾರಾಡ್ಬಿಡು ಬಂದ್ಲಲ್ಲಿ ಕಾಳ ಹಾಕಿ ರೂಢಿ ಆಗ್ಬಿಟ್ಟಿದ್ನಲ್ಲ ಕಾಳೆ ನೀರ್ ಹಾಕಕ್ಕೆ. ಅವ್ ಕಷ್ಟ ಅದೇನು ಮೂಗ್ ಪ್ರಾಣಿಗೆ, ಯಾರನ್ನ ಒಬ್ಬ ಮನುಷ್ಯ ಆದ್ರೆ ಇವ್ ಮನುಷ್ಯ ಬಂದ್ರೆ ನಮ್ಗೆ ಫುಡ್ ಸಿಗುತ್ತೆ ಅನ್ನಂಗೆ. ಹಂಗೆ ಬಹಳ ಚೆನ್ನಾಗಿತ್ತು ನನಗೆ. ಈಗ ಮಳೆಗಾಳಿ ಶೆಡ್ ಬಿತ್ತು ಅಂತಂದ್ರೆ ಅದನ್ನೇನು ಗುಣಮಟ್ಟವಾಗಿ ನಿರ್ಮಾಣ ಮಾಡಿರಲ್ಲ ಶೆಡ್ನ? ಎಲ್ಲ ಮಾಡಿದ್ವಿ. ಅದು ಗಾಳಿ ಅಂದ್ರೆ ಆ ತರ ಬಂತು, ಅದು ಶೆಡ್ ಬೇರೆ ಬಹಳ ಬಯಲು. ಅದು ಬಯಲು ಅಂದ್ರೆ ಆ ಗಾಳಿಗೆ ಯಾವ ಅಡತಡೆ ಇಲ್ಲ. ಅವತ್ತಿನ ದಿನ ಈ ಚಳಕೆರೆಯಲ್ಲೇನೆ ಎಂತೆಂತ ಸೀಟುಗಳೇ ತಗೊಂಡೋಗಿ ಎಲ್ಲೆಲ್ಲ ಆಗೈತೆ. ಅಂತದ್ರಾಗೆ ಬಯಲಾಗ ಆ ಗಾಳಿ ಬಂದಾಗ ಶೆಡ್ ಏನಂದ್ರು ನಿಲ್ಲಕ್ ಆಗಲ್ಲ ಪಾಪ, ಆ ತರ ಆಗ್ಬಿಡ್ತಾ ಅಷ್ಟೇ. ಏನಾದ್ರು ಪರಿಹಾರ ಸಿಗ್ತಾ ನಿಮ್ಗೆ? ನಮ್ಗೆ ಏನು ಸಿಗ್ಲಿಲ್ಲ, ಪರಿಹಾರ ಏನು ಸಿಗ್ಲೇ ಇಲ್ಲ. ಸುಮ್ನೆ ಹೇಳಿದ್ರು ಅದನ್ನ ಕೊಡಿಸ್ತೀವಿ ಇದನ್ನ ಕೊಡಿಸ್ತೀವಿ ಅಂತ ಅಡ್ಡಾಡ್ಸಿದ್ರು. 17,000 ಖರ್ಚು ಮಾಡ್ಕೊಂಡು ನಮ್ ಮಗ ಅಂದ ಅವ್ರ ಮಾತು ಯಾಕೆ ಮನೆಗೆ ರೋಗ ಬಂದ್ರೆ ನಾನು ಆಸೆ ಕೊಡ್ತಾರ ಮದು ಹೋದೆ. ಅವ್ರೇನು ಇಲ್ಲಮ್ಮ ನಿಮ್ಗೇನು ಗೌರ್ಮೆಂಟ್ ನಿಂದ ಬರಲ್ಲ, ನೀವೇನಂದ್ರೆ ಅಲ್ಲಿ ದೊಡ್ಡ ದೊಡ್ಡರ್ನ ಹಿಡ್ಕೊಂಡು ಪೊಂಡು ಅಂತ ಇರುತ್ತೆ, ಅವರೆಲ್ಲ ನಿನಗೆ ಸಹಾಯ ಮಾಡ್ಬೇಕು ಅಂದ್ರೆ ಯಾರು ಬರ್ತಾರೆ ನಮ್ಮ ಇದಕ್ಕೆ? ನಮ್ಮ ಕಷ್ಟಕ್ಕೆ ಯಾರು ಬರಲ್ಲ ಅಂದ್ರೆ ನಾವು ಅಲ್ಲಿಗೆ ಕೈ ಬಿಟ್ಟು ಬಿಡು, ಏನೋ ಮುಂದೆ ನೋಡ ನಮ್ದು ದೈವ ಇದ್ರೆ ಅಂತ. ಮುಂದೆ ಇನ್ನು ಈ ತರ ನಾಟಿ ಕೋಳಿ ಸಾಕ್ಬೇಕನ್ನೈತೆ. ನಮ್ಗೆ ಸರಿಯಾಗಿ ಮಳೆ ಬಂದು ಅಲ್ಲಿ ಪಂಪ್ ಸೆಟ್ ನೀರು ಹೊರಗಡೆ ತಕ್ಕೊಂಡು ಅಲ್ಲಿ ಹೊಲಕ್ ಬೆಳೆ ಇಕ್ಬೇಕು, ಇಲ್ಲಿ ಕೋಳಿ ಸಾಕ್ಬೇಕನ್ನೋದು ಆಸೆ ಐತಿ. ಇಷ್ಟೊಂದು ಬಿಟ್ರೆ ಏನಿಲ್ಲ ಮಾಜೆ. ಈಗ ಇಷ್ಟೊಂದೆಲ್ಲ ಲಾಸ್ ಆಯ್ತು, ಜೀವನಕ್ಕೆ ಹೆಂಗಮ್ಮ? ನಾವು ಒಂದಿಷ್ಟು ಬಟ್ಟೆ ಹೊಲಿತೀವಿ, ಅದ್ರಾಗೆ ಜೀವನ ಮಾಡ್ತೀವಿ. ಮತ್ತೆ ಬಟ್ಟೆ ಹೊಲ್ಕೊಂತೀವಿ, ಹೊಲ್ಕೊಂಡ ಅದೇ ಬರೋದು ಹೋಗೋದು ಅದೇ ನಮ್ ಖರ್ಚಿಗೆ. ಮಗ ಸ್ವಲ್ಪ ದುಡಿತಾನೆ ಅವನು ಮಂತೆ ನಡೀತಾ ಇತ್ತು ಸರ್. ಈ ನಾಟಿ ಕೋಳಿ ಸಾಕಾಣಿಕೆ ನಿಮ್ಗೆ ಸಂತೋಷ ನೆಮ್ಮದಿ ತಂದು ಕೊಡ್ತಾ? ನಮ್ಗೆ ನೆಮ್ಮದಿನೇ, ಅದು ದೇವ್ರ ಹಂಗ್ ಮಾಡಿದನ ಪಾಪ. ಮೇಲೆ ಗಾಳಿ ಬಂದಿರೋದಕ್ಕೆ ನಾವೇನೇ ಇಲ್ಲ, ನಮ್ಗೇನು ಅದೇನ್ ನೋವಿಲ್ಲ. ನಮ್ಗಿನ್ನ ಮಾಡ್ಬೇಕನ್ನ ಆಸೆ. ಲಾಸ್ ಆದ್ರೆ ಮುಂದೆ ಕೈ ಮತ್ತೆ ಹೋಗುತ್ತೆ, ಒಂದ್ಸಲ ಹೋಗುತ್ತೆ. ಇವಾಗ ಒಂದ್ ವರ್ಷ ಮಳೆ ಬರುತ್ತೆ, ಬೆಳೆ ಸಿಗುತ್ತೆ, ಒಂದ್ ವರ್ಷ ಬೆಳೆನೇ ಸಿಗಲ್ಲ. ಅದು ಹಂಗ ಅನ್ಕೊಂಡು ನಮ್ ಜೀವನದಾಗ ಹಿಂಗೈತೆ ಹೊರ್ತು ನಾವ್ ಲಾಸ್ ಆಯ್ತು ಅಂತ ನಾವ್ ಮನ್ಸಿಗೆ ನೋವು ಮಾಡ್ಕೊಂಡು ಆಶಾಭಾವನೆ ಐತೆ. ಮುಂದೆ ತಗೊಂಡೇ ತಗೊಂಡ್ತೀವಿ, ಮಾಡ್ಬೇಕು. ಒಂದ್ಸರಿ ಲಾಸ್ ಆಯ್ತು ಅಂತ ಕೈ ಬಿಟ್ಟು ಕುಂತ್ಕೊಂಡು ಮನುಷ್ಯನ ಕೈ ಎತ್ಕೊಂಬಲ್ಲ, ಅದ್ರಲ್ಲೇ ಹೋಗಿ ಮಾಡಿದ್ರೆ ಅವಾಗ ಒಂದ್ಸಲ ಅಲ್ಲ ಒಂದ್ಸಲ ಎತ್ಕೊಂಬತ್ತ ಅನ್ನೋದು ನಮ್ಮ ಆಸೆ. ಪ್ರತಿಯೊಬ್ಬ ರೈತರು ಈ ತರ ಆಶಾಭಾವನೆ ಇಟ್ಕೊಂಡೇ ಬದುಕಬೇಕಾಗುತ್ತೆ. ಈ ವರ್ಷ ಬೆಳೆ ಕೈ ಕೊಟ್ರೆ ಮುಂದ್ ವರ್ಷ ಕೈ ಸಿಗುತ್ತೆ, ಈ ಸರಿ ಲಾಸ್ ಆದ್ರೆ ಮುಂದ್ ವರ್ಷ ದೇವ್ರು ಕೈ ಹಿಡಿತ ನಂಬಿಕೆ ಇಲ್ಲ. ನಮ್ಗಿನ್ನೂ ಮಾಡ್ಬೇಕನ್ನೋದು ಆಸಕ್ತಿ ಐತಿ. ಬಹಳ ಸಂತೋಷ ಚಿತ್ರಮ್ಮರ, ಇದುವರೆಗೂ ನಿಮ್ಮ ಈ ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ ಸಿಗ್ಲಿ ಅಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಾಟಿ ಕೋಳಿ ಸಾಕಾಣಿಕೆಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಳ್ಳಕೆರೆ ತಾಲೂಕು ನನ್ನಿವಾಳ ಗ್ರಾಮದ ರೈತ ಮಹಿಳೆ ತಿಪ್ಪಿರಮ್ಮ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಫಸಲ್ ಬೀಮಾ ಕರಾವೋ, ಸುರಕ್ಷಾ ಕವಚ ಪಾವೋ, ಪ್ರಾಕೃತಿಕ ಆಪದಾ ಹೋ ಯಾ ಕೋಯಿ ದುರ್ಘಟನಾ, ಉಸ್ಕಿ ಚಿಂತಾ ಸಭಿ ಮುಕ್ತಿ ಪಾವೋ. ಫಸಲ್ ಬೀಮಾ ಕರಾವೋ, ಸುರಕ್ಷಾ ಕವಚ ಪಾವೋ. ಹಮ್ನೆ ಫಸಲ್ ಬೀಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ज्यादा किसानों को लाए. खरीफ फसल के लिए बीमा पंजीकरण शुरू हो चुका है, शीघ्र पंजीकरण कराएं. बैंक शाखा, बीमा कंपनी, कृषि ऋण समिति, जन सेवा केंद्र, CSC से संपर्क करें या www.pmfby.gov.in पर ऑनलाइन आवेदन करें या क्रॉप इंश्योरेंस ऐप डाउनलोड करें या किसान कॉल सेंटर पर फोन करें. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಜನಪದ ಗೀತೆಯನ್ನ ಹಾಡಿದ್ದಾರೆ ರಾಮ್ಕುಮಾರ್ ವಿನಯ್ ಪ್ರಸಾದ್. ಶಾವಂತಿಗೆ ಮೊಗ್ಗೆ ಮಾತಾಡು ಮಲ್ಲಿಗೆ ಮಾತಾಡು. ಮಾತಾಡು ಮಲ್ಲಿಗೆ. ಜನಪದ ಗೀತೆಯನ್ನ ಕೇಳಿದ್ರಿ. ಇನ್ನು ಈಗ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ರಾಜ್ಯದಾದ್ಯಂತ ಚುರುಕಾಗಿತ್ತು. ಕರಾವಳಿಯ ಬಹುತೇಕ ಕಡೆಗಳಲ್ಲಿ ಹಾಗೂ ಒಳನಾಡಿನ ಹಲವು ಕಡೆಗಳಲ್ಲಿ ಮಳೆಯಾಗಿದೆ. ಅತಿ ಭಾರಿ ಮಳೆಯ ಪ್ರಮಾಣಗಳು ಕಾರವಾರ, ಹೊನ್ನಾವರ, ಶಿರಾಲಿ, ಪಿಟಿಒ ತಲಾ 18 ಸೆಂಟಿಮೀಟರ್ ಮಳೆಯಾಗಿದ್ರೆ ಮೂಲ್ಕಿಯಲ್ಲಿ 17 ಸೆಂಟಿಮೀಟರ್, ಹಾಗೆಯೇ ಬೆಳ್ತಂಗಡಿ 16, ಉಡುಪಿ ಕಾರ್ಕಳ ತಲಾ 15, ಕೋಲಾರ 13, ಗೇರುಸೊಪ್ಪೆ ಕುಮಟಾ ಮಂಗಳೂರು ಮಾಣಿ ಮಂಗಳೂರು ವಿಮಾನ ನಿಲ್ದಾಣ ತಲಾ 12 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಹಾಗೆಯೇ ಪಣಂಬೂರು, ಪುತ್ತೂರು, ಧರ್ಮಸ್ಥಳ, ಸಿದ್ದಾಪುರ, ಕೋಟಾ, ಮುಧೋಳ ತಲಾ 11 ಸೆಂಟಿಮೀಟರ್, ಮಂಕಿ, ಗೋಕರ್ಣ, ನಿರ್ನಾ ತಲಾ 10 ಸೆಂಟಿಮೀಟರ್ ಮಳೆಯಾಗಿದ್ರೆ ಉಪ್ಪಿನಂಗಡಿ, ಕುಂದಾಪುರ, ಬೇಲಿಕೇರಿ, ಕದ್ರಾ, ಕೊಟ್ಟಿಗೆಹಾರ ತಲಾ 9 ಸೆಂಟಿಮೀಟರ್, ಅಡಕಿ, ಭಾಗಮಂಡಲ ತಲಾ 8, ಅಂಕೋಲಾ, ಕ್ಯಾಸಲ್ ರಾಕ್, ಕಮ್ಮರಡಿ ತಲಾ 7 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಇತರೆ ಮುಖ್ಯ ಮಳೆಯ ಪ್ರಮಾಣಗಳೆಂದರೆ ಮಂಚಿಕೆರೆ, ಸುಬ್ರಹ್ಮಣ್ಯ, ಶೃಂಗೇರಿ, ಜೈಪುರ, ಲಿಂಗನಮಕ್ಕಿ ತಲಾ 6 ಸೆಂಟಿಮೀಟರ್, ಸಿದ್ದಾಪುರ, ಸುಳ್ಯ, ಬೀದರ್, ಪಿಟಿಒ, ಬೀದರ್, ಹುಮನಾಬಾದ್, ದೇವದುರ್ಗ, ಕೊಪ್ಪ, ಕಳಸ, ಶ್ರೀಮಂಗಳ, ವಿರಾಜಪೇಟೆ, ರಾಯಲ್ಪಾಡು ತಲಾ 5 ಸೆಂಟಿಮೀಟರ್, ಮಹಾಗಾವ್, ಗುಂಜಿ, ಗಬ್ಬೂರು, ನಾಪೋಕ್ಲು, ತಾಳಗುಪ್ಪ, ಹುಂಚದಕಟ್ಟೆ ತಲಾ 4 ಸೆಂಟಿಮೀಟರ್, ಜನಮನೆ, ಯಲ್ಲಾಪುರ, ಗುಂಡರ್ತಿ, ಕಮಲಾಪುರ, ಕಲಬುರ್ಗಿ, ಮಾನ್ವಿ, ಮಸ್ಕಿ, ದೇವರ ಹಿಪ್ಪರಗಿ, ರಾಜೇಶ್ವರ, ಮಂಠಾಳ, ಬಾಳೆಹೊನ್ನೂರು, ಹಿರಿಯೂರು, ಮುರ್ನಾಡು, ಗೋಣಿಕೊಪ್ಪಲು, ಕೆವಿಕೆ, ಸೋಮವಾರಪೇಟೆ, ತ್ಯಾಗರ್ತಿ, ಬರಗೂರು ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಹಾಗೆಯೇ ಮೂಡಿಗೆರೆ, ಕೆವಿಕೆ, ಬನವಾಸಿ, ಮುಂಡಗೋಡ, ಹಳಿಯಾಳ, ಶೋರಾಪುರ, ಲೋಂಡ, ಔರಂದ್, ಸೇಡಂ, ಸುಲೇಪೇಟ್, ಮಂಡಗದ್ದೆ, ಹೊಳೆಹೊನ್ನೂರು, ಆನವಟ್ಟಿ, ನಾಯಕನಟ್ಟಿ, ಪರಶಾಂಪುರ, ಸುಂಟಿಕೊಪ್ಪ, ಪೊನ್ನಂಪೇಟೆ, ಸಕಲೇಶ್ಪುರ, ಎನ್ಆರ್ಪುರ, ಬುಕ್ಕಪಟ್ಟಣ ತಲಾ 2 ಸೆಂಟಿಮೀಟರ್ ಮಳೆಯಾಗಿದೆ. ಕಿರವತ್ತಿ, ಗುತ್ತಲ, ಸವಣೂರು, ಅಕ್ಕಿಆಲೂರು, ಶಿಗ್ಗಾಂವ್, ಚಿತ್ತಾಪುರ, ಚಿಂಚೋಳಿ, ಬಾಲ್ಕಿ, ಸಂತಾಪುರ, ಹಲಬರ್ಗ, ಲಕ್ಷ್ಮೇಶ್ವರ, ಕಲಘಟಗಿ, ಸೈದಾಪುರ, ಕಕ್ಕೇರಿ, ರಾಯಚೂರು, ಮಿಡಿಗೇಶಿ, ವಯನ್, ಹೊಸಕೋಟೆ, ಸಿರಾ, ಪಾವಗಡ, ಹಾರಂಗಿ, ಶನಿವಾರ ಸಂತೆ, ಉಚ್ಚಂಗಿದುರ್ಗ, ಸರಗೂರು, ಬಂಡೀಪುರ, ಶಿವಮೊಗ್ಗ, ಚಿಕ್ಕಮಗಳೂರು, ಭದ್ರಾವತಿ, ಹರಪನಹಳ್ಳಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದಾದ್ಯಂತ ಬಹುತೇಕ ಕಡೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಬಹಳಷ್ಟು ಸಾಧ್ಯತೆ ಇದೆ. ಉಳಿದಂತೆ ರಾಜ್ಯದ ಹವಾಮಾನದಲ್ಲಿ ಹೆಚ್ಚಿನ ಬದಲಾವಣೆ ಇಲ್ಲ ಎಂದು ಹವಾಮಾನ ವರದಿ ಹೇಳುತ್ತದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಮತ್ತೊಂದು ಜನಪದ ಗೀತೆಯನ್ನ ಕೇಳಿ ಬರೋಣ. ಹಾಡಿರೋರು ಬಿಕೆ ಸುಮಿತ್ರ, ಎಂ ಎಲ್ ಸುಧಾಕರ್, ಗೋಪಿ ಮತ್ತು ಸುಧಾ. ಬಂತಂದುಗ್ಗಿ ಇಟ್ಲು ತೋಲು ಕೋಲೆ ಹಬ್ಬ ಬಂತೆಂದು ಹುಗ್ಗಿ ಇಟ್ಲು ಕೋಲು ಕೋಲೆ ನೋಡು ಸಣ್ಣ ಸಣ್ಣ ತೂತ ಕೊರೆದ್ಲು ಕೋಲು ಕೋಲೆ ಈ ಸಣ್ಣ ಭತ್ತ ಕಣಗಿನ ಮೂಡಿ ಕೋಲು ಕೋಲೆ ನಾಡು ಬಂಡಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ತೂತ ಕರ್ದು ಕೋಲು ಕೋಲೆ ನೋಡು ಐ ಗ್ಲಾಮ್ ಗ್ಲಾಸ್ ಸುರ್ಸಳಕ್ಕ ಕೋಲು ಕೋಲೆ ಐ ಗ್ಲಾಮ್ ಗ್ಲಾಸ್ ಸುರ್ಸಳಕ್ಕ ಕೋಲು ಕೋಲೆ ನೋಡು ದಡ್ ಬುಡ್ಡನೆ ಕುತ್ಯಾಳಕ್ಕ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ಮೂಡಿ ಕೋಲು ಕೋಲೆ ನೋಡು ಬಂಡಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ಗಿಟ್ಟೆ ಒಬ್ಳೆ ಉಂಡು ಕೋಲು ಕೋಲೆ ಒಬ್ರಿಗಿಟ್ಟೆ ಒಬ್ಳೆ ಉಂಡು ಕೋಲು ಕೋಲೆ ನೋಡು ಸಿಟ್ಟಿ ನಾನು ಹೊಟ್ಟಿ ಒದ್ದೆ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ಮೂಡಿ ಕೋಲು ಕೋಲೆ ನೋಡು ಖಂಡಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ನಾನು ಹೊಟ್ಟೆ ಗೊದ್ದೆ ಕೋಲು ಕೋಲೆ ನೋಡು ಗಂಡಿನ ಮೇಲೊಬ್ಬಿದ್ದಳಕ್ಕ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ನೋಡಿ ಕೋಲು ಕೋಲೆ ನೋಡು ಬಣ್ಣಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ನೋಡಿ ಕೋಲು ಕೋಲೆ ನೋಡು ಬಣ್ಣಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ನೋಡಿ ಕೋಲು ಕೋಲೆ ನೋಡು ಬಣ್ಣಿಸಿ ಕರೆದಳು ನಮ್ಮನೆಯಾಗಿ ಕೋಲು ಕೋಲೆ ಈ ಸಣ್ಣ ಭತ್ತ ಸಣಗಿನ ನೋಡಿ ಕೋಲು ಕೋಲೆ ಜನಪದ ಗೀತೆಯನ್ನ ಕೇಳಿದ್ರಿ. ಬನ್ನಿ ಈಗ ಇಂದಿನ ಕೃಷಿ ಮಾರುಕಟ್ಟೆ ಧಾರಣೆಯನ್ನ ನೋಡೋಣ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆ ಧಾರಣೆ ಇಂತಿದೆ. ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,250 ರೂಪಾಯಿಗಳು. ಹಾಗೆಯೇ ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಗೆಜ್ಜೆ ಶೇಂಗಾಕ್ಕೆ ಕನಿಷ್ಠ 5,609 ರೂಪಾಯಿಗಳಿಂದ ಗರಿಷ್ಠ 7,209 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯನ್ನು ನೋಡುವುದಾದರೆ ಸೇಬು ಪ್ರತಿ ಕ್ವಿಂಟಲ್ಗೆ 8,000-9,000 ರೂಪಾಯಿಗಳು, ಏಲಕ್ಕಿ ಬಾಳೆ 4,000 ರೂಪಾಯಿಯಿಂದ 5,000 ರೂಪಾಯಿಗಳು, ಪಚ್ಚಬಾಳೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹುರುಳಿಕಾಯಿ 6,500 ರೂಪಾಯಿಗಳಿಂದ 7,000 ರೂಪಾಯಿಗಳು, ಬೀಟ್ರೋಟ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಹಾಗಲಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಸೋರೆಕಾಯಿ 800 ರೂಪಾಯಿಗಳಿಂದ 1,200 ರೂಪಾಯಿಗಳು, ಬದನೆಕಾಯಿ 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು, ಗೋರಿಕಾಯಿ 1,400 ರೂಪಾಯಿಗಳಿಂದ 1,600 ರೂಪಾಯಿಗಳು, ಎಲೆಕೋಸು 600 ರೂಪಾಯಿಗಳಿಂದ 800 ರೂಪಾಯಿಗಳು, ದಪ್ಪ ಮೆಣಸಿನಕಾಯಿ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು, ಕ್ಯಾರೆಟ್ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಹೂಕೋಸ್ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಸೌತೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ನುಗ್ಗೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಅವರೆಕಾಯಿ 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ 6,000 ರೂಪಾಯಿಗಳಿಂದ 6,500 ರೂಪಾಯಿಗಳು, ಕರಬೂಜ 1,800 ರೂಪಾಯಿಗಳಿಂದ 2,000 ರೂಪಾಯಿಗಳು, ನವಿಲುಕೋಸು 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು, ಬೆಂಡೆಕಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ನಿಂಬೆಹಣ್ಣು 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ಮಾವಿನ ಹಣ್ಣು 3,000 ರೂಪಾಯಿಗಳಿಂದ 4,000 ರೂಪಾಯಿಗಳು, ಮೋಸುಂಬಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಈರುಳ್ಳಿ 300 ರೂಪಾಯಿಗಳಿಂದ 1,600 ರೂಪಾಯಿಗಳು, ಪಪ್ಪಾಯಿ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ಅನಾನಸ್ 1,800 ರೂಪಾಯಿಗಳಿಂದ 2,200 ರೂಪಾಯಿಗಳು, ದಾಳಿಂಬೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು, ಆಲೂಗಡ್ಡೆ 1,000 ರೂಪಾಯಿಗಳಿಂದ 1,400 ರೂಪಾಯಿಗಳು, ಮೂಲಂಗಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಹೀರೆಕಾಯಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು, ಸೀಮೆ ಬದನೆ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು, ಸುವರ್ಣಗಿಡ್ಡೆ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಸಿಹಿಗೆಣಸು 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು, ಸಿಹಿಕುಂಬಳಕಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು, ತೊಂಡೆಕಾಯಿ 2,800 ರೂಪಾಯಿಗಳಿಂದ 3,200 ರೂಪಾಯಿಗಳು, ಟೊಮ್ಯಾಟೊ 7,000 ರೂಪಾಯಿಗಳಿಂದ 8,000 ರೂಪಾಯಿಗಳು.